ಕಥಾಮೃತವ ಮಾಡಿಕೊಂಡಿರಂತೆ ಹಿಂದೆಯೇ ದಬ್ಬರದ ಗಮಕದ ಆರ್ಭಟೆಯ ಸಿಡಿಲೊಕ್ಕರದ ಬೊಬ್ಬೆಯಂ ಶೂರ್ಬಣಕ್ಕೆ ಬಂದಾಳ ಕಾನನಕ್ಕೆ ಕುಲ ಗೇಡಿಯು ಆ ಚಂದದಿಂದ ಬಂದಳ ಜಲ್ಲೋಚನೆಯೇ ಮಾತನಾಡುತ್ತಾ

की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಈಗ ವಿದ್ಯಾಭೂಷಣ ಅವರು ಹಾಡಿರುವ ಭಕ್ತಿಗೀತೆಗಳು. ಮೊದಲಿಗೆ ಜಗನ್ನಾಥದಾಸರ ಕೀರ್ತನೆ, ಇರಬೇಕು ನಿಂದಕರು ಸಜ್ಜನರಿಗೆ. ಇರಬೇಕು ನಿಂದಕರು ಸಜ್ಜನರಿಗೆ, ಇರಬೇಕು ನಿಂದಕರು ಸಜ್ಜನರಿಗೆ. ದುರಿತ ರಾಶಿಗಳ ಪರಿಹರಿಸಲು ಸುಗ, ದುರಿತ ರಾಶಿಗಳ ಪರಿಹರಿಸಲು ಸುಗ, ಇರಬೇಕು ನಿಂದಕರು ಸಜ್ಜನರಿಗೆ. ಕಲಿಯುಗದಿ ಕೋವಿದರು ಕಲುಷ ಕರ್ಮವ ಮಾಡೆ ಕಳೆವರಿನಾರೆಂದು ಕಮಲ ಭವನು. ಕಲಿಯುಗದಿ ಕೋವಿದರು ಕಲುಷ ಕರ್ಮವ ಮಾಡೆ ಕಳೆವರಿನಾರೆಂದು ಕಮಲ ಭವನು. ತಿಳಿದು ನಿರ್ಮಿಸಿದ ನವನಿಯೊಳಗೆ ನಿಂದಕರ ಕಲುಷರನ ಮಾಡಿ ತನ್ನವದ ಸಲಹುವ. ಇರಬೇಕು ನಿಂದಕರು ಸಜ್ಜನರಿಗೆ, ದುರಿತ ರಾಶಿಗಳ ಪರಿಹರಿಸಲು ಸುಗ, ದುರಿತ ರಾಶಿಗಳ ಪರಿಹರಿಸಲು ಸುಗ, ಇರಬೇಕು ನಿಂದಕರು ಸಜ್ಜನರಿಗೆ. ಕಿವಿ ಜರಿಳೆಯೊಳಗೆ ಜನ್ಮಗಳೊಲ್ಲೆವೆಂದಬ್ಜ ಭಾವಗೆ ಮೊರೆಯಿಡಲು ವರವಿತ್ತನಂದು. ಕಿವಿ ಜರಿಳೆಯೊಳಗೆ ಜನ್ಮಗಳೊಲ್ಲೆವೆಂದಬ್ಜ ಭಾವಗೆ ಮೊರೆಯಿಡಲು ವರವಿತ್ತನಂದು. ಭವಕ್ಕೆ ಕಾರಣ ಕರ್ಮ ಮಾಡಿದರೂ ಸರಿಯೇ ತನ್ನವನೆನಿಸದವಗೆ ತಜ್ಜನ್ಯ ಫಲ ಬರಲೆಂದು. ಇರಬೇಕು ನಿಂದಕರು ಸಜ್ಜನರಿಗೆ, ದುರಿತ ರಾಶಿಗಳ ಪರಿಹರಿಸಲು ಸುಗ, ದುರಿತ ರಾಶಿಗಳ ಪರಿಹರಿಸಲು ಸುಗ, ಇರಬೇಕು ನಿಂದಕರು ಸಜ್ಜನರಿಗೆ. ಮಾನವಾಧಮ ಜನರು ನೋಡಿ ಸಹಿಸದಲೇ ಹೀನಮತಿಯಿಂದ ಮಾತುಗಳಾಡದು. ಮಾನವಾಧಮ ಜನರು ನೋಡಿ ಸಹಿಸದಲೇ ಹೀನಮತಿಯಿಂದ ಮಾತುಗಳಾಡಲು. ಭಾನುಮಂಡಲಕ್ಕೆ ಮೊಗವೆತ್ತಿ ಉಗುಳಿದರೆ ನಾನನವೇ ತೊಯ್ಯುವುದಲ್ಲ ದರ್ಕಗೆ ನಪಮಾನ. ಇರಬೇಕು ನಿಂದಕರು ಸಜ್ಜನರಿಗೆ, ದುರಿತ ರಾಶಿಗಳ ಪರಿಹರಿಸಲು ಸುಗ, ದುರಿತ ರಾಶಿಗಳ ಪರಿಹರಿಸಲು ಸುಗ, ಇರಬೇಕು ನಿಂದಕರು ಸಜ್ಜನರಿಗೆ. ಮಲವ ತೊಳೆವಳು ತಾಯಿ ಕೈಗಳಿಂದಲೇ ನಿತ್ಯ ತೊಳೆವ ನಿಂದಕ ತನ್ನ ನಲಗಿಂದ. ಮಲವ ತೊಳೆವಳು ತಾಯಿ ಕೈಗಳಿಂದಲೇ ನಿತ್ಯ ತೊಳೆವ ನಿಂದಕ ತನ್ನ ನಲಗಿಂದ. ಬಲು ಮಿತ್ರ ನಿವನೆಂದು ಕರೆದು ಮನ್ನಿಸಬೇಕು, ಹಲವು ಮಹಾಪಾಪಗಳ ಕಳೆದು ಪುಣ್ಯವ ನೀವ. ಇರಬೇಕು ನಿಂದಕರು ಸಜ್ಜನರಿಗೆ, ದುರಿತ ರಾಶಿಗಳ ಪರಿಹರಿಸಲು ಸುಗ ದುರಿತ ರಾಶಿಗಳ ಪರಿಹರಿಸಲು ಸುಗ ಇರಬೇಕು ನಿಂದಕರು ಸಜ್ಜನರಿಗೆ ಅನುಭವಿಪ ದುಷ್ಕರ್ಮಗಳ ಜನ್ಯ ಫಲವು ತನ್ನಡುಗರಿಗೆ ಅಪವಾದ ಕೃಪದಿಂದ ಅನುಭವಿಪ ದುಷ್ಕರ್ಮಗಳ ಜನ್ಯ ಫಲವು ತನ್ನಡುಗರಿಗೆ ಅಪವಾದ ಕೃಪದಿಂದ ಉಣಿಸಿ ಮುಕ್ತರ ಮಾಡಿ ಸಂತೈಪ ನರಕಯಾತನೆಗಳವರಿಗೆ ಇಲ್ಲದುದರಿಂದ ಎಂದೆಂದೂ ಇರಬೇಕು ನಿಂದಕರು ಸಜ್ಜನರಿಗೆ ದುರಿತ ರಾಶಿಗಳ ಪರಿಹರಿಸಲು ಸುಗ ದುರಿತ ರಾಶಿಗಳ ಪರಿಹರಿಸಲು ಸುಗ ಇರಬೇಕು ನಿಂದಕರು ಸಜ್ಜನರಿಗೆ ಮನುಜಾಧಮರಿಗೆ ಹರಿದಾಸರಲಿ ದ್ವೇಷ ಎನಿಪ ಸಾಧನವೇನಿ ಸಂದೇಹವು ಮನುಜಾಧಮರಿಗೆ ಹರಿದಾಸರಲಿ ದ್ವೇಷ ಎನಿಪ ಸಾಧನವೇನಿ ಸಂದೇಹವು ಅನುತಾಪ ಬಿಡದೆ ಹರುಷಿತರಾಗಿ ನಿಷ್ಪ್ರಯೋಜನದಿ ಹರಿಪಾದಾಬ್ಜ ಭಜಿಪ ಭಜಕರಿಗೆ ಇರಬೇಕು ನಿಂದಕರು ಸಜ್ಜನರಿಗೆ ದುರಿತ ರಾಶಿಗಳ ಪರಿಹರಿಸಲು ಸುಗ ದುರಿತ ರಾಶಿಗಳ ಪರಿಹರಿಸಲು ಸುಗ ಇರಬೇಕು ನಿಂದಕರು ಸಜ್ಜನರಿಗೆ ಲೋಕದೊಳು ನಿರ್ಮಿಸಿದ ನಿರ್ವರನು ಹರಿತಾನು ಭೂಕೋವಿದರ ಮಲವು ಹೋಗಲೆಂದು ಲೋಕದೊಳು ನಿರ್ಮಿಸಿದ ನಿರ್ವರನು ಹರಿತಾನು ಭೂಕೋವಿದರ ಮಲವು ಹೋಗಲೆಂದು ಶ್ರೀಕರಾರ್ಚಿತ ಜಗನ್ನಾಥ ವಿಠಲ ಗ್ರಾಮ ಸೂಕರರು ನಿಂದಕರು ಕರುಣಾಳು ಇಳೆಯೊಳಗೆ ಇರಬೇಕು ನಿಂದಕರು ಸಜ್ಜನರಿಗೆ ಇರಬೇಕು ನಿಂದಕರು ಸಜ್ಜನರಿಗೆ ದುರಿತ ರಾಶಿಗಳ ಪರಿಹರಿಸಲು ಸುಗ ದುರಿತ ರಾಶಿಗಳ ಪರಿಹರಿಸಲು ಸುಗ ಇರಬೇಕು ನಿಂದಕರು ಇರಬೇಕು ನಿಂದಕರು ಇರಬೇಕು ನಿಂದಕರು ಸಜ್ಜನರಿಗೆ ನಿನಗೇನು ಬೇಡುವುದಿಲ್ಲ ರಂಗವಿಠಲರ ರಚನೆ ಈಗ ನಿನಗೇನು ಬೇಡ